ನುಡಿದು ಬೆಳೆಸತ್ತಾಗ ದುಡಿದು ಸತ್ತಾಗ ಜನಕ ಹಿಗ್ಗಿನ ಹಾಡು ನೀಡವ ನಿನ್ಹಾಂಗಾಡಕ ನಿನ್ಹಾಂಗಾಡಕ ಪಡೆದು ಬಂದವ ಬೇಕು ಗುರುದೇವ ಪಡೆದು ಬಂದವ ಬೇಕು ಮೂಡಿದಿ ಪಡುವಲ ಕಾ ಓಡಿದಿ ದಿಕ್ಕೆಲ್ಲ ಕೂಡಿದಿ